ರೈತ ಬಾಂಧವರಿಗಾಗಿ ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಗೀರು ಸಂಸ್ಕರಣೆ ಈ ವಿಷಯವಾಗಿ ಹೊನ್ನಾವರದ ವಿಶ್ವೇಶ್ವರ ಗಣಪತಿ ಹೆಗಡೆ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ವಿಶ್ವೇಶ್ವರ ಗಣಪತಿ ಹೆಗಡೆಯವರೇ ನಮಸ್ಕಾರ. ನಮಸ್ಕಾರ. ಯಾವುದೇ ಒಂದು ಕೃಷಿ ಉತ್ಪನ್ನ ಆಗಬಹುದು, ನೇರವಾಗಿ ಮಾರುಕಟ್ಟೆ ಮಾಡುವುದರ ಬದಲಿಗೆ ಅದನ್ನು ಒಂದಷ್ಟು ರೈತನ ಮಟ್ಟದಲ್ಲಿ ಮೌಲ್ಯವರ್ಧನೆ ಮಾಡಿಕೊಂಡು ಅಥವಾ ಅದರ ಗುಣಮಟ್ಟವನ್ನು ಹೆಚ್ಚಿಸಿಕೊಂಡು ಮಾರಾಟ ಮಾಡುವುದು ಹೆಚ್ಚು ಲಾಭದಾಯಕ ಅಂತ ಹೇಳ್ತೀವಿ. ಗೇರು ಕೃಷಿಗೆ ಸಂಬಂಧಪಟ್ಟ ಹಾಗೆ ಈ ಮಾತನ್ನು ಹೇಗೆ ಅನ್ವಯಿಸಿ ಹೇಳಬಹುದು? ಅಂದರೆ ನಾವು ಕೃಷಿಯನ್ನು ಮಾಡುವಾಗ ನಮಗೆ ಸ್ವಂತ ಅನುಭವ ಇರುತ್ತದೆ. ಅದರಲ್ಲಿ ನಾವು ಬೆಳೆದ ಬೆಳೆಯನ್ನು ನಾವೇ ಸಂಸ್ಕರಣೆ ಮಾಡಿ ಅದನ್ನು ಮಾರಾಟ ಮಾಡೋದ್ರಿಂದ ನಮಗೆ ಎರಡು ರೀತಿ ಲಾಭ ಆಗ್ತದೆ. ಒಂದು, ನಾವು ಖರೀದಿ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. ಇನ್ನೊಂದು, ನಮಗೆ ನಮ್ಮ ಉತ್ತಮ ಬೆಳೆಗಳನ್ನು ನಾವೇ ಸಂಗ್ರಹಿಸಿ ಅದನ್ನು ಸಂಸ್ಕರಣೆ ಮಾಡುವುದರಿಂದ ನಮಗೆ ಹೆಚ್ಚಿನ ಆದಾಯ ಉಂಟಾಗ್ತದೆ. ವಿಶೇಷವಾಗಿ ಗೇರು ಸಂಸ್ಕರಣೆಯನ್ನ ಅಥವಾ ಒಂದು ಘಟಕವನ್ನು ನೀವು ನಡೆಸಿಕೊಂಡು ಹೋಗ್ತಾ ಇರುವಂತಹವರು ಹೇಳಿ, ಒಂದು ಒಳ್ಳೆಯ ಗುಣಮಟ್ಟದ ಗೇರು ಸಿಗಬೇಕು ಅಂದ್ರೆ ಏನೇನು ಪೂರ್ವಭಾವಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗ್ತದೆ? ಉತ್ತಮ ಗೇರು ಬೇಕು ಅಂದ್ರೆ ನಮಗೆ, ನಾವು ಗೇರು ಮರಕ್ಕೆ ಆಗಾಗ ಬೇಸಿಗೆಯಲ್ಲಿ ನೀರನ್ನ ಪೂರೈಸಬೇಕು. ಇದರಿಂದ ಉತ್ತಮವಾದ ಫಲ ಹೆಚ್ಚಾಗಿ ಬರುತ್ತದೆ. ಮತ್ತೆ ಗಿಡಗಳಿಗೆ ಬೇಸಿಗೆಯಲ್ಲಿ ಔಷಧಿ ಸಿಂಪರಣೆ ಮಾಡುವುದರಿಂದ ಹೂಗಳು ಹಾಳಾಗುವುದು ಕಡಿಮೆಯಾಗಿ ಫಲ ಹೆಚ್ಚಿಗೆ ರೀತಿಯಲ್ಲಿ ಫಲವನ್ನು ಕೊಡ್ತದೆ. ಇದರಿಂದ ನಾವು ಹೆಚ್ಚಿನ ಫಲವನ್ನು ತಗೊಳ್ಕೊಳ್ಬಹುದು. ಹಾಗೆ ಪೌಷ್ಟಿಕ ಅಂದ್ರೆ ನೀರನ್ನು ಹೆಚ್ಚಾಗಿ ಬೇಸಿಗೆಯಲ್ಲಿ ಅವಶ್ಯಕತೆ ಇರುವುದರಿಂದ ನೀರನ್ನು ಒದಗಿಸುವುದರಿಂದ ಅದಕ್ಕೆ ಅವಶ್ಯಕತೆ ಅಷ್ಟೊಂದು ಎಕ್ಸ್ಟ್ರಾ ಗೊಬ್ಬರದ ಅವಶ್ಯಕತೆ ಕಡಿಮೆ ಇರ್ತದೆ. ಆದರೂ ಅದನ್ನು ಸ್ವಲ್ಪ ಮಟ್ಟದಲ್ಲಿ ಒದಗಿಸಿದ್ರೆ ಇನ್ನೂ ಗುಣಮಟ್ಟದ ಬೆಳೆಯನ್ನು ಪಡೆಯಬಹುದು. ಗೇರು ಸಂಸ್ಕರಣೆಯ ವಿಚಾರಕ್ಕೆ ಬಂದಾಗ ಗೇರು ಕೊಯ್ಲು ಮಾಡುವಂತಹದ್ದು ಅಥವಾ ಬಿದ್ದಿರುವಂತಹ ಗೇರು ಹಣ್ಣನ್ನು ಹೆಕ್ಕುವಂತಹದ್ದು ಈ ಹಂತದಿಂದ ಪ್ರಾರಂಭವಾಗ್ತದೆ. ಈ ಹಂತದಿಂದ ಹೇಳಿ ಆ ಗೇರಿನ ಒಂದು ವಿಶೇಷತೆ ಏನು, ಯಾವ ರೀತಿ ಅದನ್ನ ಒಣಗಿಸಬೇಕು, ಎಷ್ಟು ಬಿಸಿಲು ಒಣಗಿಸಬೇಕು, ಈ ಬಗ್ಗೆ? ಗೇರು ನಾವು ಕೊಯ್ಯುವುದಕ್ಕಿಂತ ಬಿದ್ದ ಹಣ್ಣನ್ನು ತೆಗೆದು ಅದರಿಂದ ಬೀಜವನ್ನು ತೆಗೆದು ಮಾಡುವುದು ಉತ್ತಮವಾದ ಬೆಳೆ ಅದು. ಅದರಿಂದ ಉತ್ತಮವಾದ ಒಳಗಿನ ನಮಗೆ ಫಸಲು ಸಿಗ್ತದೆ. ಹಾಗೆ ಆ ತೆಗೆದಂತಹ ಬೀಜವನ್ನ, ಕಾಯಿ ಬೀಜವನ್ನು ತೆಗಿಬಾರದು, ಉತ್ತಮ ಹಣ್ಣಿನ ಬೀಜವನ್ನೇ ತೆಗಿಬೇಕು. ಆ ತೆಗೆದಂತ ಬೀಜವನ್ನ ನಾವು ಕನಿಷ್ಠ ಇಡೀ ದಿನ ಬಿಸಿಲು ತಾಗುವಂತಹ ಸ್ಥಳದಲ್ಲಿ ಮೂರು ದಿನ ಆದರೂ ಮೂರು ಬಿಸಿಲನ್ನು ಹಾಕಬೇಕಾಗ್ತದೆ. ಅದು ಹಾಗೆ ಹಾಕಿ ಒಣಗಿಸಿದಂತ ಬೀಜದಿಂದ ನಾವು ಉತ್ತಮವಾದ ಗುಣಮಟ್ಟದ ಬೀಜವನ್ನು ಪಡೀಲಿಕ್ಕೆ ಅನುಕೂಲ ಆಗ್ತದೆ. ಈಗ ಬೇಸಿಗೆಯಲ್ಲಿ ಸಿಗುವಂತಹ ಗೇರು ಬೀಜ ಒಳ್ಳೆಯ ಗುಣಮಟ್ಟದ ಅಂತ ಹೇಳ್ತೀವಿ, ಒಂದಷ್ಟು ಮಳೆ ಬಂತು ಅಂತಂದ್ರೆ ಅದು ಮತ್ತೆ ಕಪ್ಪಾಗ್ತದೆ, ಗುಣಮಟ್ಟ ಹಾಳಾಗ್ತದೆ ಅಂತ ಹೇಳಿ, ಇದು ನಿಜವಾ? ಹೌದು. ಅದರಿಂದ ಹಾಗೆ ಮಾಡುವುದರಿಂದ ಮಳೆ ತಾಗಿದಾಗ, ಅದು ತೊಂಡಿ ಅಂಶ ತಾಗಿದಾಗ ಒಳಗಿನ ಏನು ನಾವು ತಿನ್ನುವಂತ ಭಾಗ ಇರ್ತದಲ್ಲ ಅದು ನೀರಿನ ಅಂಶ ಹೀರ್ಕೊಂಡಾಗ ಕೂಡಲೇ ಬಿಸಿಲು ತಾಗಿದ್ರೂ ಕೂಡ ಅದರ ಗುಣಮಟ್ಟ ಹಾಳಾಗ್ತದೆ. ಅಲ್ಲದೆ ಇದ್ರಂತೂ ಪೂರ್ತಿ ಕಪ್ಪಾಗಿ ಅದು ಗುಣಮಟ್ಟವನ್ನು ಕಳ್ಕೊಂಡು ಬಿಡ್ತದೆ. ಹಾಗಾಗಿ ಬೇಸಿಗೆಯಲ್ಲಿ ಮಳೆಗಾಲಕ್ಕೆ ಪ್ರಾರಂಭ ಆಗುವ ಮೊದಲಿನ ಬೀಜ ಮಾತ್ರ ಉತ್ತಮ ಗುಣಮಟ್ಟದ ಬೀಜ. ಮಳೆ ಬಂದ ನಂತರದ ಬೀಜ ಅದರಲ್ಲಿ ಗುಣಮಟ್ಟ ಬಹಳ ಕಡಿಮೆ ಇರ್ತದೆ. ಒಳ್ಳೆಯ ಗುಣಮಟ್ಟದ ಒಂದು ಗೇರು ಬೀಜ ಅಂದ್ರೆ ಹೇಗಿರಬೇಕು, ಅದರ ಒಂದು ಲಕ್ಷಣಗಳು ಹೇಗಿರಬೇಕು? ಒಳ್ಳೆಯ ಗುಣಮಟ್ಟದ ಬೀಜ ಅಂದ್ರೆ ಅದು ಸ್ವಲ್ಪ ಗುಂಡಗಾಗಿ ಅಂದ್ರೆ ಒಳಗಡೆ ತಿರುಳು ತುಂಬಿಕೊಂಡಿರ್ಬೇಕು. ಅದರಲ್ಲಿ ತುಂಬಿಕೊಂಡು ಇದ್ದಾಗ ಅದರ ವಜನೆ ಅಂದ್ರೆ ತೂಕ ಜಾಸ್ತಿ ಬರ್ತದೆ, ಹಾಗೆ ಗುಣಮಟ್ಟ ಚೆನ್ನಾಗಿರ್ತದೆ. ಇನ್ನೊಂದು ತಳಿಯ ಬೀಜನೂ ಇರ್ತದೆ, ಉದ್ದನೆ ಬೀಜ. ಅದರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ನಮಗೆ ಹೊರಗಿನಿಂದ ನೋಡ್ಲಿಕ್ಕೆ ಸ್ವಲ್ಪ ಕಡಿಮೆ ಅಂತ ಅನಿಸಿದ್ರು, ಸ್ವಲ್ಪ ಅಷ್ಟೊಂದು ಟೊಳ್ಳಾಗಿದ್ದಂತೆ ಕಂಡ್ರು ಹೊರಗಿನಿಂದ ನೋಡ್ಲಿಕ್ಕೆ, ಅದು ಕೂಡ ಒಳಗಡೆ ಚೆನ್ನಾಗಿರುವಂತ ತಳಿನೂ ಇದೆ. ಆದ್ರೆ ಗುಂಡಗಾಗಿರುವಂತ ಬೀಜ ಉತ್ತಮವಾಗಿರ್ತದೆ. ಈಗ ಮೂರು ಬಿಸಿಲು ಒಣಗಿಸಬೇಕು ಅಂತ ಹೇಳಿರಿ, ಗೇರು ಬೀಜವನ್ನ ಸಂಸ್ಕರಣಾ ಘಟಕಕ್ಕೆ ಅಥವಾ ಫ್ಯಾಕ್ಟರಿಗೆ ತಂದ ನಂತರದ ವಿವಿಧ ಹಂತಗಳು ಏನೇನು ಮಾಡ್ತೀರಿ ಸಂಸ್ಕರಣೆ ಅಂದ್ರೆ? ಮೊದಲನೇದಾಗಿ ಅದನ್ನ ಸಾಮಾನ್ಯವಾಗಿ ಮತ್ತೆ ಬಿಸಿಲಿಗೆ ಹಾಕ್ತೇವೆ ಫ್ಯಾಕ್ಟರಿಯಲ್ಲಿ, ಯಾಕೆಂದ್ರೆ ಎಲ್ಲಾ ಬೀಜಗಳು ಸರಿಯಾಗಿ ಸಂಸ್ಕರಣೆಗೊಂಡು ಬಂದಿರುವುದಿಲ್ಲ. ಹಾಗಾಗಿ ಅದನ್ನ ಇನ್ನೂ ಮೂರು ಬಿಸಿಲನ್ನ ಮತ್ತೆ ಹಾಕ್ತೇವೆ. ನಂತರ ಅದನ್ನ ಬಾಯ್ಲರ್ ಅಲ್ಲಿ ಹಾಕಿ ಬೇಯಿಸ್ತೇವೆ. ಬಾಯ್ಲರ್ ಅಲ್ಲಿ ಹಾಕಿ ಬೇಯಿಸಿದ ಬೀಜವನ್ನ ಕಟಿಂಗ್ ಮಾಡ್ತೇವೆ. ಅಂದ್ರೆ ಕೆಲವು ಮ್ಯಾನ್ಯುಯಲ್ ಕಟಿಂಗ್ ಇದೆ, ಇನ್ನು ಮಷೀನ್ ಕಟಿಂಗ್ ಇದೆ, ಎರಡೂ ತರ ಇದೆ. ಅದೀಗ ಬಾಯ್ಲರ್ ಹಾಕಿ ಬೇಯಿಸುವ ಸಂದರ್ಭಕ್ಕೆ ಅದಕ್ಕಿಂತ ಪೂರ್ವಭಾವಿಯಾಗಿ ಏನಾದ್ರೂ ಅದನ್ನು ವಿಂಗಡಣೆ ಮಾಡ್ತಿರೋ ಅಥವಾ ಎಲ್ಲ ಒಂದೇ ಲೆಕ್ಕ ಹೋಗ? ಅದರಲ್ಲಿ ಎರಡು ವಿಧ ಇದೆ. ಅದರಲ್ಲಿ ಕೆಲವೊಮ್ಮೆ ಮಷೀನ್ ನಲ್ಲಿ ಕಟ್ ಮಾಡುವಾಗ ಆ ಸೈಜರ್ ಗೆ ಹಾಕ್ತೇವೆ, ಅಳತೆ ಸೈಜರ್ ಹಾಕಿ ಮಷೀನ್ ಅಳತೆಗೆ ಅನುಗುಣವಾಗಿ ವಿಭಾಗವನ್ನು ಮಾಡಿ ಸೈಜರ್ ಮಷೀನ್ಗೆ ಹಾಕ್ತೇವೆ. ಮ್ಯಾನ್ಯುಯಲ್ ಕಟಿಂಗ್ ಮಾಡುವಾಗ ಸೈಜರ್ ಅವಶ್ಯಕತೆ ಇರುವುದಿಲ್ಲ, ಅದು ಎಲ್ಲವನ್ನು ಕೈಯಿಂದಲೇ ಮಾಡೋದಾಗ್ಲಿಕ್ಕಾಗಿ ಅದಕ್ಕೆ ನಾವು ಸೈಜರಿಗೆ ಹಾಕಿದ್ರೂ ಪರವಾಗಿಲ್ಲ, ಮಾಡ್ಲಿಕ್ಕೆ ಆಗುತ್ತದೆ. ಆದ್ರೆ ಮಾಡದೇನು ಸೈಜರಿಗೆ ಹಾಕದೇನು ಮಾಡಬಹುದು. ಈಗ ಬೇಯಿಸುವುದಂದ್ರೆ ಎಷ್ಟು ಗಂಟೆ ಅಥವಾ ಎಷ್ಟು ತಾಪಮಾನದಲ್ಲಿ ಬೇಯಿಸಬೇಕು? ಬೇಯಿಸುವುದು ಅದನ್ನ ಸಾಮಾನ್ಯವಾಗಿ ತಾಪಮಾನ ಅಂದ್ರೆ ಬಾಯ್ಲರ್ನಲ್ಲಿ ಬೇಯಿಸುವುದಾದ್ರಿಂದ ಅದು ಒಂದು ಅರ್ಧ ಗಂಟೆ ಬೇಯಿಸಬೇಕಾಗತ್ತೆ. ನಂತರ ಅದನ್ನ ತೆಗೆದು ಹೊರಗಡೆ ಹಾಕಿ ಫುಲ್ ಪೂರ್ತಿ ಅಂದ್ರೆ ಬಿಸಿಯ ಅಂಶ ಇರಬಾರದು ಕಟ್ ಮಾಡುವಾಗ, ತಣ್ಣಗಾದ ನಂತರ ಅದನ್ನ ಕಟ್ ಮಾಡಿಬಿಡ್ತೇವೆ. ಈ ಕಟಿಂಗ್ ಅಂದ್ರೆ ಕೂಲಿ ಆಳುಗಳನ್ನು ಇಟ್ಟುಕೊಂಡು ಕಟ್ ಮಾಡುವಂತಹದ್ದು ಅಥವಾ ಮೆಷಿನ್ ನಲ್ಲಿ ಕಟ್ ಮಾಡುವಂತ ವ್ಯವಸ್ಥೆ ಇದೆಯಾ ಹೇಗೆ? ಹೌದು, ಮೆಷಿನ್ ನಲ್ಲಿ ಕಟ್ ಮಾಡುವಂತ ವ್ಯವಸ್ಥೆ ಇದೆ. ಅದರಲ್ಲೂ ಬಹಳ ವಿಧಗಳಿದೆ. ಕರೆಂಟ್ ಮಷಿನ್ ಇದೆ, ಇನ್ನು ಮ್ಯಾನ್ಯುಯಲ್ ನಲ್ಲೇ ಕಟ್ ಮಾಡುವಂತ ಮಷಿನ್ ಇದೆ, ಇನ್ನು ಹ್ಯಾಂಡ್ ಕಟಿಂಗ್ ಮಾಡುವಂತ ವ್ಯವಸ್ಥೆ ಇದೆ. ಕೈ ಕಾಲು ಎರಡನ್ನು ಉಪಯೋಗಿಸಿ ಮಾಡುವಂತದ್ದು ಮೂಲದಿಂದ ಬಂದಂತ ಪದ್ಧತಿ. ಇವಾಗ ಕೈ ಬರೀ ಕೈಯಲ್ಲಿ ಕಟ್ ಮಾಡುವಂತ ಒಂದು ಮಷಿನ್ ಬಂದಿದೆ. ಅದಲ್ಲದೆ ವಿದ್ಯುತ್ ಚಾಲಿತ ಮಷಿನ್ಗಳು ಸಹ ಬಹಳ ಬೇರೆ ಬೇರೆ ವಿಧಾನಗಳಲ್ಲಿ ಬಂದಿದೆ. ಅದರಿಂದ ಕೆಲಸ ಬಹಳ ಬೇಗ ಆಗ್ತದೆ, ಕಡಿಮೆ ಜನರಿಂದ ಹೆಚ್ಚಿನ ಕೆಲಸವನ್ನು ಮಾಡಿಕೊಳ್ಬಹುದು. ಒಂದ್ಸರಿ ಈಗ ಕಟಿಂಗ್ ಆದ ನಂತರದ ಒಂದು ಹಂತ ಏನೇನು ಮಾಡಬೇಕು? ಕಟಿಂಗ್ ಆದ ನಂತರ ಅದನ್ನ ಮತ್ತೆ ಡ್ರೈಯರ್ ಗೆ ಹಾಕಬೇಕಾಗತ್ತೆ. ಅಂದ್ರೆ ಕಟಿಂಗ್ ಮಾಡಿದ ಬೀಜವನ್ನ ಅದನ್ನ ಅಂದ್ರೆ ಮಷಿನ್ ನಲ್ಲೂ ಸಪರೇಟ್ ಮಾಡುವಂತ ವ್ಯವಸ್ಥೆ ಇದೆ. ಅಂದ್ರೆ ಒಳಗಿನ ತಿರುಳು ಮತ್ತು ಸಿಪ್ಪೆ ಅದನ್ನ ಸಪರೇಟ್ ಮಾಡಬೇಕಾಗತ್ತೆ. ಆ ಸಪರೇಟ್ ಮಾಡುವಾಗ ಮ್ಯಾನ್ಯುಯಲ್ ನಿಂದ ಅಂದ್ರೆ ಮನುಷ್ಯರೇ ಕೈಯಿಂದ ತೆಗೆಯುವಂತ ವಿಧಾನ ಒಂದು, ಇನ್ನೊಂದು ಮಷಿನ್ ನಿಂದ ತೆಗೆಯುವಂತ. ಮಷಿನ್ ನಿಂದ ತೆಗೆಯುವುದಕ್ಕಿಂತನೂ ಹೆಚ್ಚಿನ ಬೀಜ ನಮಗೆ ಸರಿಯಾದ ಪ್ರಮಾಣದಲ್ಲಿ ಉತ್ತಮ ಬೀಜವನ್ನು ತಿರುಳನ್ನು ತೆಗಿಬೇಕಾದ್ರೆ ಮನುಷ್ಯರು ತೆಗೆದದ್ದೇ ಉತ್ತಮ. ಅದರನ್ನು ತೆಗೆದಂತ ತಿರುಳನ್ನು ತೆಗೆದದ್ದನ್ನು ನಾವು ಡ್ರೈಯರಿಗೆ ಹಾಕ್ತೇವೆ. ಡ್ರೈಯರಿಗೆ ಹಾಕಿ ಅದರನ್ನು ಮತ್ತೆ ಮಾಯಿಶ್ಚರ್ ಮಾಡಿ ಅಲ್ಲಿಂದ ಪೀಲಿಂಗ್ ಮಷಿನ್ ಅಂತ ಬರುತ್ತೆ. ಪೀಲಿಂಗ್ ಮಷಿನ್ನಲ್ಲಿ ಹಾಕಿದಾಗ ಡ್ರೈ ಆದ ಬೀಜದ ಮೇಲಿನ ತಿರುಳು ಸಿಪ್ಪೆ ಇರುತ್ತೆ, ಅದು ಕ್ಲೀನ್ ಆಗಿ ಬರುತ್ತೆ, ಕ್ಲೀನ್ ಆಗಿ ಬರ್ತದೆ ನಮಗೆ. ಅದರಲ್ಲೂ ಕೆಲವು ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಏನಾದರೂ ಸಿಪ್ಪೆ ಉಳ್ಕೊಂಡದ್ದನ್ನ ಕೈಯಾದ ಮತ್ತೆ ಕೈಯಿಂದ ತೆಗಿತೇವೆ. ಆಗ ನಿಜ ಸರಿಯಾದ ಸಂಸ್ಕರಣೆಗೊಂಡಂತ ಬೀಜ ಸಿಗ್ತದೆ. ನಂತರ ಅದನ್ನ ಗ್ರೇಡಿಂಗ್ ಮಾಡ್ತೇವೆ. ಅಂದ್ರೆ ಅದರಲ್ಲಿನ ವಿಧಾನಗಳು ಪೂರ್ತಿ ತಿರುಳು ಎರಡು ಭಾಗವಾದದ್ದು ಮತ್ತೆ ಬೇರೆ ಬೇರೆ ಪೀಸ್ಗಳು ಅಂದ್ರೆ ಸೈಜ್ಗೆ ಅನುಗುಣವಾಗಿ ವಿಧಾನಗಳು, ಸಣ್ಣ ಸಣ್ಣ ಚೂರುಗಳು ಬೇರೆ, ಬೇಬಿ ಕಾಜು ಅಂತ ಹೇಳ್ತೇವೆ ಆ ತರ ಸಣ್ಣ ಸಣ್ಣ ಪೀಸ್ಗಳನ್ನು ಸಹಿತ ಉಪಯೋಗಕ್ಕೆ ಬರ್ತದೆ. ಹಾಗೆ ಅದರನ್ನೆಲ್ಲ ಕ್ವಾಲಿಟಿಗಳನ್ನು ಬೇರೆ ಬೇರೆ ಬಣ್ಣದಲ್ಲಿ ವ್ಯತ್ಯಾಸ ಅಥವಾ ಹಾಳು ಬೀಜ ಹೀಗೆ ಬಹಳ ಬಹಳ ವಿಧಾನಗಳನ್ನು ಇರ್ತದೆ. ಅದನ್ನೆಲ್ಲ ಸಪರೇಟ್ ಮಾಡಿ ನಂತರ ಪ್ಯಾಕಿಂಗ್ ಮಾಡ್ತೇವೆ ಅಥವಾ ಡಬ್ಬದಲ್ಲಿ ತುಂಬುತ್ತೇವೆ, ಮಾಡಿ ಅದನ್ನು ಬೇಡಿಕೆಗೆ ಅನುಗುಣವಾಗಿ ಮಾರಾಟಕ್ಕೆ ಹೋಗಿ. ಒಂದು ಕ್ವಿಂಟಾಲ್ನಷ್ಟು ಬೀಜವನ್ನ ನೀವು ಸಂಸ್ಕರಣೆ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಯಾವ ಯಾವ ಗ್ರೇಡಿನ ಒಂದು ಬೀಜಗಳು ಸಿಗ್ತವೆ ನಿಮಗೆ? ತಿರುಳು ಅಂದ್ರೆ ಒಟ್ಟಾರೆಯಾಗಿ ನಮಗೆ ಒಂದು ಕ್ವಿಂಟಾಲ್ಗೆ 28% ಇಂದ 19-30 ತನಕ ಟೋಟಲ್ ಆಗಿ ಬರ್ತದೆ. ಅದರಲ್ಲಿ ಸಾಮಾನ್ಯವಾಗಿ ಇಡೀ ಬೀಜ ಜಾಸ್ತಿ ಬಂದ್ರೆ ಮಾತ್ರ ಬರ್ತದೆ, ಬಂದಾಗ ಮಾತ್ರ ನಮಗೆ ಅಂದ್ರೆ ಆದಾಯ ಜಾಸ್ತಿ ಬರ್ತದೆ. ಹಾಗೆ 80% ಬರ್ತದೆ ಇಡೀ ಬೀಜ, 80% ಬರ್ತದೆ. 80% ಗಿಂತನೂ ಜಾಸ್ತಿ ಬಂದಾಗ ಮಾತ್ರ ನಮ್ಗೆ ಆದಾಯ ಜಾಸ್ತಿ. ಕೆಲವೊಮ್ಮೆ ಕಟಿಂಗ್ ಮಷಿನ್ ನಲ್ಲಿ ಏನಾದ್ರೂ ಸಮಸ್ಯೆ ಅಥವಾ ಬೀಜದ ಸಮಸ್ಯೆ ಇದ್ದಾಗ ಸ್ವಲ್ಪ ಜಾಸ್ತಿ ಬರ್ತದೆ ಕಟ್ಟಾದ ಬೀಜ. ಹಾಗಾಗಿ ಅದರಲ್ಲಿ ಮತ್ತೆ ಬೇರೆ ಬೇರೆ ರೇಟ್ ಗಳನ್ನು ಮಾಡಬೇಕಾಗುತ್ತೆ. ಈ ಗೇರು ಬೀಜದ ಅಂದ್ರೆ ಹೊರಗಿನ ಶೆಲ್ಸ್ ಅಂತ ಹೇಳ್ತೀವಲ್ಲ, ಅದರ ಒಂದು ಸಂಸ್ಕರಣೆ ಮತ್ತೆ ಅದರ ಒಂದು ಉಪಯೋಗ ಏನು? ಅದು ಶೆಲ್ಸ್ ಇಂದ ಎಣ್ಣೆ ಮಾಡ್ಲಿಕ್ಕೆ ಹೋಗುತ್ತೆ. ಅಂದ್ರೆ ಈಗ ಗೇರು ಬೀಜದ ಅಂದ್ರೆ ಈ ಸಿಪ್ಪೆಗೆ ಎಷ್ಟು ಬೆಲೆ ಇದೆ ಕಿಲೋಗೆ? ಗೇರು ಬೀಜ ಸಿಪ್ಪೆಗೆ 9 ರೂಪಾಯಿ ಇದೆ. 9 ರೂಪಾಯಿ. ಈಗ ಒಂದ್ ಸಾರಿ ಗೇರು ಬೀಜದ ಸಂಸ್ಕರಣೆ ಆದ ನಂತರ ನೀವು ತಿರುಳನ್ನ ಪ್ರತ್ಯೇಕ ಮಾಡಿದ್ರಿ, ಇದನ್ನ ಮನೆಗೆ ತಂದ ಮೇಲೆ ಅದು ಹಾಳಾಗದಾಗ ಇಟ್ಕೊಳ್ಳೋದು ಹೇಗೆ? ಅದು ಫ್ರಿಡ್ಜಲ್ಲಿ ಇಡಬೇಕೋ ಹೊರಗಡೆ ಇಡಬೇಕೋ ಹೇಗೆ? ಸಂಸ್ಕರಣೆಗೊಂಡಂತ ಬೀಜನ ಫ್ರಿಡ್ಜಲ್ಲಿ ಇಡಬಾರ್ದು. ಫ್ರಿಡ್ಜಲ್ಲಿ ಇಡೋದ್ರ ಅದು ಮಾಶ್ಚರ್ ಆದ್ರೆ ಅದರ ಘನತೆ ಅಂದ್ರೆ ಅದರನ್ನ ಇದನ್ನ ಕಳ್ಕೊಳ್ತದೆ ಏನು ಕಡಿಮೆ ಆಗ್ತದೆ. ಅದನ್ನ ಡ್ರೈ ವಾತಾವರಣದಲ್ಲೇ ಇಡಬೇಕು, ಪ್ಲಾಸ್ಟಿಕ್ ಡಬ್ಬದಲ್ಲೋ ಅಥವಾ ಒಟ್ಟಾರೆಯಾಗಿ ಡ್ರೈ ವಾತಾವರಣದಲ್ಲಿ ಅದನ್ನ ಸಂಗ್ರಹಿಸಿ ಗಾಳಿ ಆಡಬಾರ್ದು ಅಂತ ಇದರಲ್ಲಿ ಇಡುವುದರಿಂದ ಹೆಚ್ಚು ಬಾಳಿಕೆ ಬರುತ್ತದೆ, ಹೆಚ್ಚು ದಿನ ನಮಗೆ ಉಪಯೋಗಕ್ಕೆ ಸಿಗುತ್ತೆ. ಈ ವ್ಯಾಕ್ಯೂಮ್ ಪ್ಯಾಕಿಂಗ್ ಅಂದ್ರೆ ಏನು? ವ್ಯಾಕ್ಯೂಮ್ ಪ್ಯಾಕಿಂಗ್ ಅಂದ್ರೆ ಒಳಗಡೆ ಗಾಳಿಯನ್ನ ಅಂದ್ರೆ ಹಾಳಾಗದೆ ಇದ್ದ ರೀತಿಯಲ್ಲಿ ಪ್ಯಾಕ್ ಪ್ಲಾಸ್ಟಿಕ್ ಕವರ್ನ ಒಳಗಡೆ ಗಾಳಿಯನ್ನು ತುಂಬಿ ಬೀಜ ಹಾಳಾಗದೆ ಇದ್ದ ರೀತಿಯಲ್ಲಿ ಸಂಸ್ಕರಣೆಗೊಳಿಸಿ ಈಗ ಪ್ಯಾಕ್ ಮಾಡುವಂತ ವಿಧಾನ. ಈಗ ಮಾರುಕಟ್ಟೆಯಲ್ಲಿ ಹೇಗೆ, ಈಗ ನಿಮ್ಮ ಫ್ಯಾಕ್ಟ್ರಿಯಲ್ಲೇ ಬಂದು ಜನ ತಗೊಂಡು ಹೋಗ್ತಾರೋ ಅಥವಾ ಹೇಗೆ ವ್ಯವಸ್ಥೆ? ಮಾರುಕಟ್ಟೆಯಲ್ಲಿ ಕೆಲವೊಮ್ಮೆ ಕೆಲವೊಂದು ವ್ಯಾಪಾರಸ್ಥರು ಅವರು ಸ್ವಲ್ಪ ಹತ್ತಿರದವರು, ಹತ್ತಿರದ ಅಂದ್ರೆ ಕೆಲವರು ನೇರವಾಗಿ ಬಂದವರು ತಕೊಂಡು ಹೋಗ್ತಾರೆ, ಅವರಿಗೇನು ಅವರ ಟಿನ್ ನಂಬರ್ ತಕೊಂಡಿದ್ದವಂತವರು ಸರ್ಕಾರದಿಂದ ಅಧಿಕೃತವಾಗಿ ಅನುಮತಿ ಪಡೆದಂತವರು ಫ್ಯಾಕ್ಟ್ರಿಗೆ ಬಂದು ತಕೊಂಡು ಹೋಗ್ತಾರೆ. ಇಲ್ಲದೆ ಇದ್ದರೆ ನಾವೇ ಮಾರುಕಟ್ಟೆಯನ್ನು ಹುಡುಕಿಕೊಂಡು ಅವರಿಗೆ ಸೇಲ್ ಮಾಡಬೇಕಾಗುತ್ತೆ. ಇನ್ನು ಕೆಲವರು ಹತ್ತಿರದವರು ಮಾತ್ರ ಮನೆ ಉಪಯೋಗಕ್ಕಷ್ಟೇ ಬಂದು ತಕೊಂಡು ಹೋಗ್ತಾರೆ, ಬಿಟ್ಟರೆ ಸಾಮಾನ್ಯವಾಗಿ ನಾವೇ ಮಾರ್ಕೆಟನ್ನು ಹೊರಗಡೆ ಹುಡುಕಿ ಮಾರ್ಕೆಟನ್ನು ಮಾಡ್ಕೊಳ್ಬೇಕಾಗುತ್ತೆ. ಈಗ ಸ್ಥಳೀಯ ಬೆಳೆಗಾರರಿಂದ ಎಷ್ಟರ ಮಟ್ಟಿಗೆ ಪೂರೈಕೆ ಆಗ್ತದೆ ನಿಮಗೆ? ಸ್ಥಳೀಯ ಬೆಳೆ ನಮಗೆ ವರ್ಷವಿಡೀ ನಡೆಸಬೇಕಂದ್ರೆ ಸ್ಥಳೀಯವಾಗಿ ಸಾಕಾಗುವಷ್ಟು ಪ್ರಮಾಣದಲ್ಲಿ ಒದಗುವುದಿಲ್ಲ. ನಾವು ಇಂಪೋರ್ಟ್ ಬೀಜಗಳನ್ನೇ ತೆಗೆದುಕೊಂಡು ವರ್ಷವಿಡೀ ಕೆಲಸಗಾರರಿಗೆ ಕೆಲಸವನ್ನು ಕೊಡಬೇಕಾಗುತ್ತೆ. ಯಾಕೆಂದ್ರೆ ನಾವೊಂದು ಫ್ಯಾಕ್ಟರಿ ಉದ್ಯೋಗ ಅಂದ್ರೆ ಅದು ಬಹಳಷ್ಟು ಜನರ ಒಂದು ಜೀವನ ಅವಲಂಬನೆ, ಹಾಗಾಗಿ ನಮ್ಮ ಉದ್ಯೋಗದೊಟ್ಟಿಗೆ ಅವರಿಗೂ ಉದ್ಯೋಗ ಕೊಡಬೇಕಾಗತ್ತೆ. ಅದಕ್ಕಾಗಿ ನಾವು ಏನ್ ಮಾಡಬೇಕಾಗುತ್ತೆ ಅಂದ್ರೆ ಇಂಪೋರ್ಟ್ ಬೀಜವನ್ನು ತರಿಸ್ಕೊಂಡಾದ್ರೂ ಕೆಲಸವನ್ನು ಕೊಡಬೇಕಾಗುತ್ತೆ, ಇಲ್ಲಾಂದ್ರೆ ಸ್ವಲ್ಪ ದಿನ ನಮ್ಮ ಕೆಲಸ ಸ್ವಲ್ಪ ದಿನ ಬೇರೆ ಕೆಲಸ ಮಾಡಲಿಕ್ಕೆ ಕೆಲಸಗಾರರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಎರಡು ಬೀಜದ ಅಂದ್ರೆ ಲೋಕಲ್ ಬೀಜದ ಪೂರೈಕೆ ವರ್ಷವಿಡೀ ಕೆಲಸ ಮಾಡ್ಲಿಕ್ಕೆ ಸಾಕಾಗೋದಿಲ್ಲ, ಹಾಗಾಗಿ ಇಂಪೋರ್ಟ್ ಬೀಜದ ಅವಶ್ಯಕತೆ ಇರುತ್ತೆ. ಈಗ ಗೇರು ಫ್ಯಾಕ್ಟರಿಯ ಕೆಲಸಗಾರರ ಒಂದು ಯೋಗಕ್ಷೇಮವನ್ನು ನೋಡಿಕೊಳ್ಳುವ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ, ಜೊತೆಗೆ ಅವರಿಗೆ ವರ್ಷ ಪೂರ್ತಿ ಉದ್ಯೋಗವನ್ನು ಕೊಡಬೇಕು, ಈ ನಿಟ್ಟಿನಲ್ಲಿ ಕೂಡ ಏನೇನು ಕಾರ್ಯಕ್ರಮ ಇದೆ? ಅವರಿಗೆ ಕಾರ್ಯಕ್ರಮ ಅಂದ್ರೆ ಇದರಲ್ಲಿ ನಾವು ಅವರ ಊಟ ತಿಂಡಿ ವ್ಯವಸ್ಥೆಯನ್ನು ಮಾಡ್ತೇವೆ, ಇನ್ಸೂರೆನ್ಸ್ ಅನ್ನು ಒದಗಿಸಬೇಕಾಗತ್ತೆ. ಹಾಗೇನೆ ಅವರ ಏನಾದರೂ ಸಾಂದರ್ಭಿಕವಾಗಿ ಅವರಿಗೆ ಆರೋಗ್ಯ ಸಮಸ್ಯೆ ಬಂದಾಗ ನಾವು ನೋಡ್ಕೊಳ್ಬೇಕಾಗುತ್ತದೆ. ಈ ರೀತಿಯೆಲ್ಲ ಅವರ ರಕ್ಷಣೆ ಮಾಡಬೇಕು. ಊಟ ತಿಂಡಿ ಅವರಿಗೆ ಸಮಯಕ್ಕೆ ಸರಿಯಾಗಿ ಅಂದ್ರೆ ದೈಹಿಕವಾಗಿ ಸಮರ್ಥವಾಗಿ ಕೆಲಸ ನಮ್ಮ ಕೆಲಸ ಆಗಬೇಕು, ಅವರ ಆರೋಗ್ಯನೂ ಸರಿಯಾಗಿರಬೇಕು ಅಂದ್ರೆ ನಾವು ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ವ್ಯವಸ್ಥೆಯನ್ನೆಲ್ಲ ಕೊಡಬೇಕಾಗುತ್ತೆ. ಸ್ವಲ್ಪ ನಿಮ್ಮ ಕೃಷಿಯ ಬಗ್ಗೆ ಹೇಳಿ. ಈಗ ಇಷ್ಟರವರೆಗೆ ನೀವು ಈ ಗೇರು ಫ್ಯಾಕ್ಟರಿಯ ಬಗ್ಗೆ ಅಥವಾ ಒಂದು ಸಂಸ್ಕರಣೆಯ ಬಗ್ಗೆ ಮಾತನಾಡಿದ್ರಿ, ನಿಮ್ಮ ಸ್ವತಃ ಏನ್ ಕೃಷಿ ಮಾಡ್ತಾ ಇದ್ರಿ? ನಾನು ಮುಖ್ಯವಾಗಿ ಅಡಿಕೆ ಬೆಳೆ ಜೊತೆಯಲ್ಲಿ ತೆಂಗು ಭತ್ತ ಅನ್ನು ಬೆಳಿತೇವೆ. ಅಡಿಕೆ ಬೆಳೆ ಅಂದ್ರೆ ಅದು ನಾವು ಅಡಿಕೆಯನ್ನ ಮಣ್ಣಲ್ಲಿ ನೆಟ್ಟು ಅಥವಾ ಪ್ಲಾಸ್ಟಿಕ್ ಕೊಟ್ಟೆಗಳಲ್ಲಿ ಹಾಕಿ ಮೊಳಕೆ ತರಿಸಿ ಅದನ್ನ ಏನು ಸ್ವಲ್ಪ ದೊಡ್ಡ ಆದ ನಂತರ ಅದನ್ನ ಮತ್ತೆ ಮಣ್ಣಲ್ಲಿ ನೆಟ್ಟು ಹೊಂಡ ತೆಗೆದು ಸಾಮಾನ್ಯವಾಗಿ 1.5 ಅಡಿ 1.5 ಅಡಿ ಹೊಂಡವನ್ನು ತೆಗಿಬೇಕಾಗತ್ತೆ. ಅದರನ್ನ ಅದರಲ್ಲಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಸಾವಯವ ಗೊಬ್ಬರ ಉತ್ತಮ. ಈ ಸರ್ಕಾರಿ ಗೊಬ್ಬರವನ್ನು ಉಪಯೋಗಿಸುವುದು ನಮ್ಮ ಅಡಿಕೆ ಕೃಷಿಯಲ್ಲಿ ಅಷ್ಟೊಂದು ಒಳ್ಳೆಯದಲ್ಲ, ಹಾಗಾಗಿ ಸಾವಯವ ಕೃಷಿಯನ್ನು ಅಡಿಕೆಯಲ್ಲಿ ಅವಲಂಬಿಸಬೇಕು, ಅದು ದೀರ್ಘ ಬಾಳಿಕೆ ಬರ್ತದೆ. ಹಾಗೆ ಅದರನ್ನ ಪೋಷಣೆ ಅಂದರೆ ಕಾಲಕಾಲಕ್ಕೆ ಬೇಸಿಗೆಯಲ್ಲಿ ನೀರು ಕೊಡಬೇಕು, ಮಳೆಗಾಲದಲ್ಲಿ ಆ ಜಾಗದಲ್ಲಿ ಅಡಿಕೆ ತೋಟದಲ್ಲಿ ನೀರು ನಿಲ್ಲದೆ ಇದ್ದ ರೀತಿಯನ್ನು ನೋಡ್ಕೊಳ್ಬೇಕು. ಹಾಗೆ ಮಾಡಿ ಅದರಿಂದ ಅಡಿಕೆ ಗಿಡ ಫಸಲು ಬಂದ ನಂತರ ಅದಕ್ಕೆ ಮಳೆಗಾಲದಲ್ಲಿ ಕೊಳೆ ಔಷಧಿಯನ್ನು ಸಿಂಪರಣೆ ಮಾಡಬೇಕು. ನಂತರ ವರ್ಷಕ್ಕೆ ಸಾಮಾನ್ಯವಾಗಿ 2 ಬಾರಿ ಸಿಂಪರಣೆ ಮಾಡಬೇಕು, ಜೂನ್ ತಿಂಗಳಲ್ಲಿ, ಹಾಗೆ ಸಾಮಾನ್ಯವಾಗಿ ಮತ್ತೆ ಆಗಸ್ಟ್ ತಿಂಗಳಲ್ಲೊಮ್ಮೆ ಸಿಂಪರಣೆ ಮಾಡಬೇಕಾಗ್ತದೆ. ಕೆಲವೊಮ್ಮೆ ವರ್ಷಕ್ಕೆ ಒಮ್ಮೆ ಸಿಂಪರಣೆ ಮಾಡಿದರೂ ಸಾಕಾಗ್ತದೆ. ಹಾಗೆ ಸಿಂಪರಣೆ ಮಾಡಿ ಆದ ನಂತರ ಕೊಯ್ಲಿಗೆ ಬರ್ತದೆ. ಸಾಮಾನ್ಯವಾಗಿ ನವೆಂಬರ್ ತಿಂಗಳಿಂದ ಅಡಿಕೆ ಕೊಯ್ಲು ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟ್ ಆದ ನಂತರ ಅಡಿಕೆಯನ್ನು ಕೊಯ್ದಂತ ಅಡಿಕೆಯನ್ನ ನಾವು ಚೆನ್ನಾಗಿ ಹಣ್ಣಾದಂತ ಅಡಿಕೆಯನ್ನೇ ಕೊಯ್ತೇವೆ. ಕೊಯ್ದಂತ ಅಡಿಕೆಯನ್ನ ಬಿಸಿಲಲ್ಲಿ ಒಣಗಿಸ್ತೇವೆ. ಸುಮಾರೊಂದು 40 ದಿವಸ ಆದರೂ ಒಣಗಬೇಕಾಗುತ್ತದೆ. 30-40 ದಿವಸ ಚೆನ್ನಾಗಿ ಒಣಗಿದ ಮೇಲೆ ಅದನ್ನ ನಾವು ಸುಲಿದು ಮಾರಾಟಕ್ಕೆ ಸಿದ್ಧವಾಗ್ತದೆ. ಈಗ ಅಕಾಲಿಕ ಮಳೆ ಬಂದಂತಹ ಒಂದು ಸಂದರ್ಭದಲ್ಲಿ ಅಡಿಕೆಯ ಗುಣಮಟ್ಟ ಹಾಳಾಗ್ತದೆ ಅಂತ ಹೇಳ್ತೀವಿ, ಒಣಗಿಸುವುದಕ್ಕೆ ಸಮಸ್ಯೆ ಆಗ್ತದೆ ಅಂತ ಹೇಳಿ, ಇದಕ್ಕೇನಾದರೂ ಈ ಸೋಲಾರ್ ಡ್ರೈಯರ್ ಅಥವಾ ಒಣಗಿಸುವಂತಹ ಒಂದು ವ್ಯವಸ್ಥೆ ಏನಾದರೂ ಉಂಟಾ ಇಲ್ಲಿ? ಹೌದು, ಅದು ಬಹಳ ಅನುಕೂಲ ಆಗ್ತದೆ. ಇವತ್ತಿನ ದಿನಗಳಲ್ಲಿ ಮಳೆ ಅಕಾಲಿಕ ಮಳೆ ಬರುವಂತಹ ಸಂದರ್ಭ ಬಹಳ ಹೆಚ್ಚಾಗಿರುವುದರಿಂದ ಸಾಮಾನ್ಯವಾಗಿ ಆಗಸ್ಟ್ನಿಂದನೇ ಅಡಿಕೆ ಹಣ್ಣಾಗಿ ಬೀಳಲಿಕ್ಕೆ ಶುರುವಾಗ್ತದೆ. ಅದನ್ನೆಲ್ಲ ಸಂಗ್ರಹಿಸಿ ಅದನ್ನು ಒಣಗಿಸುವ ವ್ಯವಸ್ಥೆ ಕಷ್ಟ ಆಗ್ತದೆ. ಮನೆಯಲ್ಲಿ ಅಷ್ಟೊಂದು ಜಾಗದ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಹೊರಗಡೆ ಒಣಗಿಸುವುದು ಅವಶ್ಯಕತೆ ಆಗ್ತದೆ. ಆವಾಗ ನಾವು ಸೋಲಾರ್ ಡ್ರೈಯರ್ ಅನ್ನು ಉಪಯೋಗಿಸಿ ಅಡಿಕೆ ಒಣಗಿಸುವುದು ಉತ್ತಮ. ಇನ್ನೊಂದು ವಿಚಾರ, ಈಗ ಅಡಿಕೆಯ ಗುಣಮಟ್ಟಕ್ಕೆ ಬಂದಾಗ ಅದನ್ನು ಒಣಗಿಸುವಲ್ಲಿಯೂ ಕೂಡ ಅದನ್ನ ಕಾಲು ಹಾಕಬೇಕು ಅಂತ ಹೇಳ್ತೀವಿ, ಅಥವಾ ಅದನ್ನ ಮೊಗಚುವಂತಹದ್ದು, ಇದು ಅವಶ್ಯಕತೆ ಇದೆಯಾ? ಅದು ನಿಜಕ್ಕೂ ಅವಶ್ಯಕತೆ ಇದೆ. ಆವಾಗ ಸಾಮಾನ್ಯ ಒಂದು ಐಟಮ್ ಅಡಿಕೆಯನ್ನು ನಾವು ಸಿದ್ಧಪಡಿಸಬೇಕಾದ್ರೆ ಒಂದು ಸಾಮಾನ್ಯ 8 ದಿವಸ 10 ದಿವಸ ಅಥವಾ 15 ದಿವಸಕ್ಕೆ ಹಿಂಗೆ ಅದನ್ನ ಮಗುಚಿ ಕೈಯಿಂದನೋ ಕಾಲಿಂದನೋ ಅದನ್ನು ಮಗುಚಿ ಅಂದ್ರೆ ಮಗ್ಗುಲನ್ನು ಅಡಿಕೆ ಏನು ಒಂದು ರೀತಿಯಲ್ಲಿ ಒಂದೇ ಇದರಲ್ಲಿ ಇರುತ್ತದಲ್ಲ, ಅದನ್ನು ಮಗ್ಗುಲನ್ನು ಬದಲಿಸಿ ಕೊಟ್ಟಾಗ ಮಾತ್ರ ಉತ್ತಮ ಅಡಿಕೆ ಸಿದ್ಧವಾಗ್ತದೆ. ಅಂದ್ರೆ ಒಳಗಡೆ ಸಿಪ್ಪೆಗೆ ಅಂಟುಕೊಂಡಿರಬಾರ್ದು ಅಡಿಕೆ. ಸುಲಿಯುವಾಗ ಸಿಪ್ಪೆಗೆ ಅಂಟುಕೊಂಡ ಇದ್ದಂತ ಅಡಿಕೆಗಳಿಗೆ ರೇಟ್ ಕಡಿಮೆ ಆಗ್ತದೆ. ಹಾಗಾಗಿ ಅಡಿಕೆಯನ್ನ ಪೂರ್ತಿಗೆ ಬಿಡಬೇಕು ಅಂದ್ರೆ ಅದನ್ನು ಆಗಾಗ ಮುಗಿಸಿದಾಗ ಮಾತ್ರ ಚೆನ್ನಾಗಿ ಸಿದ್ಧವಾಗ್ತದೆ. ಅಡಿಕೆಯನ್ನು ಹಳತಿಗಿಡುವಂತಹ ಒಂದು ವಿಧಾನ ಹೇಗೆ? ಹಳತಿಗಿಡುವಂತ ವಿಧಾನ ಅಂದ್ರೆ ಅದು ಅಂದ್ರೆ ಡ್ರೈ ವಾತಾವರಣದಲ್ಲೇ ಇಡಬೇಕು, ಕೋಣೆಯಲ್ಲಿ ಸಂಗ್ರಹಿಸಿ ಇಡಬೇಕು, ಅಥವಾ ಚೀಲದಲ್ಲಿ ಕಟ್ಟಿ ಕೋಣೆಯಲ್ಲಿ ಸಂಗ್ರಹಿಸಿ ಇಟ್ಟರೆ ಇನ್ನೂ ಉತ್ತಮ ವಿಧಾನ ಅದು. ಯಾವುದೇ ರೀತಿ ಥಂಡಿ ವಾತಾವರಣ ಕೋಲ್ಡ್ ವಾತಾವರಣದಿಂದ ದೂರ ಇಟ್ಟಾಗ ಮಾತ್ರ ಅದು ಉತ್ತಮವಾಗಿರ್ತದೆ. ಇಲ್ಲಾಂದ್ರೆ ಅಡಿಕೆ ಒಳಗಿನ ತಿರುಳು ಥಂಡಿ ಅಂಶವನ್ನು ತೆಗೆದುಕೊಂಡ್ರೆ ಒಳಗೆ ಕಪ್ಪಾಗಿ ಅಡಿಕೆ ಹಾಳಾಗಿ ಗುಣಮಟ್ಟವನ್ನು ಕಳ್ಕೊಳ್ಳುತ್ತದೆ. ಈಗ ಇತ್ತೀಚೆಗೆ ಕೈಯಿಂದ ಸುಲಿಯುವ ಬದಲಿಗೆ ಸಾಕಷ್ಟು ಮೆಷಿನರಿಗಳು ಕೂಡ ಬಂದಿದೆ ಇದನ್ನು ಸುಲಿಯುವುದಕ್ಕಾಗಿ, ಇದರಲ್ಲಿ ಒಂದು ಸಾಧಕ ಬಾಧಕಗಳು ಏನೇನು? ಅದರಲ್ಲಿ ಸಾಧಕ ಅಂದ್ರೆ ಮೊದಲನೇದಾಗಿ ನಮಗೆ ಏನಾದರೂ ಮಾರ್ಕೆಟಿಗೆ ರೇಟ್ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ರೇಟ್ ಬಂದಾಗ ಹೆಚ್ಚು ದಿನ ನಿಲ್ಲುವುದಿಲ್ಲ, ಒಂದೇ ರೀತಿಯ ಮಾರ್ಕೆಟ್ ಇರುವುದಿಲ್ಲ. ಒಂದು ವಾರ ಇರ್ತದೆ ಮತ್ತೆ ಹಿಂದೆ ಮುಂದಿನ ವಾರ ಕಡಿಮೆ ಆಗುವ ಸಾಧ್ಯತೆ ಇರ್ತದೆ. ನಮ್ಮಲ್ಲಿ ಆ ಒಂದು ಯಂತ್ರದ ಇದ್ರೆ ಅಂದ್ರೆ ಇವತ್ತಿನ ದಿನಗಳಲ್ಲಿ ಕೂಲಿ ಸಮಸ್ಯೆ ಇದೆ. ಕೂಲಿ ಸಮಸ್ಯೆ ಇರೋದ್ರಿಂದ ರೇಟ್ ಅನ್ನ ನಾವು ಕೇಳಿ ಅದನ್ನ ಕೈಯಿಂದ ಸುಲಿದು ತಕೊಂಡು ಮಾರ್ಕೆಟ್ಗೆ ಹೋಗುವಷ್ಟರಲ್ಲಿ ಅಲ್ಲಿ ಮಾರ್ಕೆಟ್ ಕಡಿಮೆ ಆಗಿರುತ್ತದೆ. ಆದ್ರೆ ಯಂತ್ರ ಇದ್ರೆ ಕೂಡಲೇ ಅದನ್ನ ಸುಲಿದು ಮಾರ್ಕೆಟ್ಗೆ ಒದಗಿಸಬಹುದು. ಬಾಧಕ ಅಂದ್ರೆ ಆ ಸುಲಿಯುವ ಮಷಿನ್ ನಿಂದ ಸುಲಿದಾಗ ಅದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ ಸಿಪ್ಪೆ ಗೋಟು ಅಂತ ಹೇಳ್ತೇವೆ, ಆ ಗೋಟನ್ನ ಆದ್ರೆ ಮಾತ್ರ ಉತ್ತಮ ಚೆನ್ನಾಗಿ ಸುಲಿಬಹುದು. ಇನ್ನು ತಂಪಲಲ್ಲಿ ಮನೆಯ ಒಳಗಡೆ ಒಣಸಿದ್ದು ಅಥವಾ ನಾವು ಏನು ಮುಗ್ಗದ ಅಡಿಕೆ ಅಂತ ಹೇಳ್ತೇವೆ, ಆ ಅಡಿಕೆನ್ನೆಲ್ಲ ಒಣಗಿಸಿದ ಸುಲಿದಾಗ ಸರಿಯಾದ ಪ್ರಮಾಣದಲ್ಲಿ ಚೆನ್ನಾಗಿ ಸುಲಿಲಿಕ್ಕೆ ಆಗುದಿಲ್ಲ, ಅದು ಸಿಪ್ಪೆ ಜಾಸ್ತಿ ಬರ್ತದೆ. ಹಾಗಾಗಿ ನಾವು ಮತ್ತೆ ಅದಲ್ಲದೆ ಮಷಿನ್ನಲ್ಲಿ ಸ್ವಲ್ಪ ಬ್ಲೇಡ್ ತಾಗಿ ಅಡಿಕೆ ಸ್ವಲ್ಪ ಮಟ್ಟಿಗೆ ಒಂದು ಕೆಲವೊಂದು ಅಡಿಕೆ ಗಾಯ ಆಗ್ಬಿಡ್ತದೆ, ಕೆತ್ತೋಗುತ್ತದೆ. ಹಾಗೆ ಆದಾಗ ನಮಗೆ ಮಾರ್ಕೆಟ್ನಲ್ಲಿ ಅಡಿಕೆಗೆ ಸರಿಯಾದ ಧಾರಣೆ ಸಿಗುವುದಿಲ್ಲ. ಆ ದೃಷ್ಟಿಯಿಂದ ನೋಡಿದರೆ ಅದು ಬಾಧಕ ಅಂತ ಹೇಳ್ಬೋದು. ಅಂದರೆ ಕೂಲಿಕಾರರ ಸಮಸ್ಯೆ ಇದ್ದಲ್ಲಿ ಅನುಕೂಲ, ಕೂಲಿಕಾರರ ಸಮಸ್ಯೆ ಇಲ್ಲದೇ ಇದ್ದಲ್ಲಿ ಅದು ಬಾಧಕನೇ ಆಗ್ತದೆ. ಬಹಳ ಸಂತೋಷ ವಿಶ್ವೇಶ್ವರ ಗಣಪತಿ ಹೆಗಡೆಯವರೇ. ಗೇರು ಸಂಸ್ಕರಣೆ ಮಾಡುವಂತಹದ್ದು ಅಥವಾ ಗೇರು ಫ್ಯಾಕ್ಟರಿ ಒಂದು ನಿರ್ವಹಣೆ ಮಾಡುವಂತಹದ್ದು, ಒಳ್ಳೆಯ ಗುಣಮಟ್ಟದ ಗೇರು ಬೀಜದ ಉತ್ಪಾದನೆ ಮಾಡುವಂತಹದ್ದು, ಜೊತೆಗೆ ಅಡಿಗೆ ಕೃಷಿ ಅನುಭವವನ್ನು ಕೂಡ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು, ನಮಸ್ಕಾರ. ತುಂಬಾ ಅಭಿನಂದನೆಗಳು. ಗೇರು ಸಂಸ್ಕರಣೆ ಈ ವಿಷಯವಾಗಿ ಹೊನ್ನಾವರದ ವಿಶ್ವೇಶ್ವರ ಗಣಪತಿ ಹೆಗಡೆ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಕೇಳಿಗ ಕೃಷಿ ಮಾಹಿತಿ. ಅಶ್ವಗಂಧಕ್ಕಿರುವ ಇನ್ನೊಂದು ಹೆಸರು ಇಂಡಿಯನ್ ಜಿನ್ಸಿಂಗ್. ಇದನ್ನು ಹಿರೇಮದ್ದಿನ ಗಿಡ ಎಂದು ಕೂಡ ಕರೆಯಲಾಗ್ತದೆ. ಆಯುರ್ವೇದದಲ್ಲಿ ಪ್ರಮುಖ ಔಷಧಿಯಾಗಿರುವ ಅಶ್ವಗಂಧ 9 ಗ್ರಹಗಳಲ್ಲಿ ಒಂದಾದ ಕೇತುವಿನ ಜೊತೆ ಸಹಕಾರಿಯಾಗಿದೆ. ಅಶ್ವಗಂಧದ ಕುರಿತು ತೆಲುಗಿನಲ್ಲಿ ಒಂದು ಗಾದೆ ಮಾತಿದೆ, ಪೇರುಲೇನಿ ವ್ಯಾಧಿಕಿ ಪೆನ್ನೀರುಗಡ್ಡ, ಅಂದರೆ ಹೆಸರಿಲ್ಲದ ಕಾಯಿಲೆಗೆ ಅಶ್ವಗಂಧ ಮದ್ದು ಎಂದರ್ಥ. ಎಂತಹ ಭಯಾನಕ ಕಾಯಿಲೆಗೂ ಇದು ಔಷಧಿಯಾಗುತ್ತದೆಂಬುದಕ್ಕೆ ಕನ್ನಡದಲ್ಲಿ ಹಿರೇಮದ್ದಿನ ಗಿಡ ಎಂಬ ಹೆಸರು ಕೂಡ ಇದೆ. ಅಶ್ವಗಂಧದ ತಾಜಾ ಬೇರು ಕುದುರೆಯ ಮೂತ್ರದ ವಾಸನೆಯಂತೆ ಇರುತ್ತದೆ, ಆದ್ದರಿಂದ ಅಶ್ವಗಂಧ ಎನ್ನುವಂತಹ ಹೆಸರು ಬಂದಿದೆ. ವೈಜ್ಞಾನಿಕವಾಗಿ ಇದನ್ನು ವಿಟಾನಿಯಾ ಸೊಮ್ನಿಫೆರಾ ಎಂದು ಕರೆಯಲಾಗುತ್ತದೆ. ಸೊಲೊನೇಸಿ ಕುಟುಂಬಕ್ಕೆ ಸೇರಿರುವಂತಹ ಸಸ್ಯ ಇದು. ನೆಟ್ಟಗೆ ಬೆಳೆಯುವಂತಹ ನಿತ್ಯ ಹರಿದ್ವರ್ಣ ಸಸ್ಯವಾಗಿದ್ದು ಪೂರ್ಣ ಬೆಳೆದಾಗ ಸುಮಾರು 1-5 ಅಡಿಯಷ್ಟು ಎತ್ತರದವರೆಗೂ ಬೆಳೆಯಬಹುದು. ಕವಲು ರೆಂಬೆಗಳು ವ್ಯಾಪಕವಾಗಿ ಹರಡಿದ್ದು ಸಸ್ಯ ಭಾಗಗಳ ಮೇಲೆಲ್ಲ ಬೆಳ್ಳನೆಯ ಮೃದು ತುಪ್ಪಳದ ಹೊದಿಕೆ ಇರುತ್ತದೆ. ಹಣ್ಣುಗಳು ಹಸಿರು ಇಲ್ಲವೇ ಹಸಿರು ಮಿಶ್ರಿತ ಹಳದಿ ಬಣ್ಣದ್ದಾಗಿರುತ್ತದೆ. ಹಣ್ಣುಗಳನ್ನು ಹಸಿರು ಬೆರಿ ಎಂದು ಕೂಡ ಕರೆಯಲಾಗುತ್ತದೆ. ಅವುಗಳು ಬಲಿತು ಪಕ್ವಗೊಂಡಾಗ ಕಿತ್ತಳೆಯ ಕೆಂಪು ಬಣ್ಣಕ್ಕೆ ಬರುತ್ತದೆ. ಒಣಬೇರುಗಳು ವಾಣಿಜ್ಯವಾಗಿ ಪ್ರಮುಖವಾದಂತಹ ಭಾಗ. ಇದು ದಟ್ಟ ಕಂದು ಬಣ್ಣವಿದ್ದು ಒಳಭಾಗ ಕೆನೆ ಬಣ್ಣವನ್ನು ಹೊಂದಿರುತ್ತದೆ. ಅಶ್ವಗಂಧದಲ್ಲಿ ಜವಾಹರ್ ಅಸ್ಗಂಧ 20 ಎನ್ನುವಂತಹ ತಳಿಯು ಅಧಿಕ ಬೇರಿನ ಇಳುವರಿಯನ್ನು ಕೊಡುವಂತಹ ತಳಿಯಾಗಿದೆ. ಈ ಬೆಳೆಗೆ ಸುಲಭವಾಗಿ ನೀರು ಬಸಿದು ಹೋಗುವಂತಹ ಫಲವತ್ತಾದ ಮರಳು ಮಿಶ್ರಿತ ಗೋಡು ಮಣ್ಣು ಇಲ್ಲವೇ ಲಘು ಕೆಂಪು ಮಣ್ಣು ಸೂಕ್ತವಾಗಿದೆ. ಮಣ್ಣಿನ ರಸಸಾರ 7.5-8 ಇದ್ರೆ ಒಳ್ಳೆಯದು, ಅಂದರೆ ಸ್ವಲ್ಪ ಮಟ್ಟಿಗೆ ಕ್ಷಾರೀಯವಾಗಿದ್ದರೆ ಒಳ್ಳೆಯದು. ಉಷ್ಣ ಹಾಗೂ ಸಮಶೀತೋಷ್ಣ ಹವಾಗುಣ ಅತಿ ಅಗತ್ಯ. ವರ್ಷಕ್ಕೆ ಸುಮಾರು 660-750 ಮಿಲಿಮೀಟರ್ ಮಳೆ ಬೀಳುವ ಪ್ರದೇಶದಲ್ಲಿ ಈ ಬೆಳೆಯನ್ನು ಬೆಳೆಯಬಹುದು. ಮಳೆ ಸ್ವಲ್ಪ ಕಡಿಮೆ ಇದ್ದಂತಹ ಪ್ರದೇಶದಲ್ಲಿಯೂ ಕೂಡ ಈ ಬೆಳೆಯನ್ನು ಬೆಳೆಯಬಹುದು. ಅಶ್ವಗಂಧ ಬೀಜಗಳನ್ನು ನೇರವಾಗಿ ಬಿತ್ತುವುದರ ಮೂಲಕ ಇಲ್ಲವೇ ಸಸಿ ಮಡಿಗಳಲ್ಲಿ ಸಸಿಯನ್ನು ಬೆಳೆಸಿ ನಾಟಿ ಮಾಡಿ ಬೆಳೆಸಬಹುದು. ಬೀಜವನ್ನು ಬಿತ್ತುವುದಕ್ಕೆ ಮಳೆಗಾಲದ ಆರಂಭದ ಸಮಯ ಸೂಕ್ತವಾದಂತಹ ಕಾಲ. ಬೀಜವನ್ನು ಹಾಗೆಯೇ ನೇರವಾಗಿ ಇಲ್ಲವೇ ಒಟ್ಲು ಪಾತ್ರೆಯಲ್ಲಿ ಬಿತ್ತನೆ ಮಾಡಬಹುದು. 1 ಮೀಟರ್ ಉದ್ದ ಹಾಗೂ 1 ಮೀಟರ್ ಅಗಲದ ಪ್ರದೇಶಕ್ಕೆ 10 ಗ್ರಾಂ ಬೀಜವಿದ್ದರೆ ಸಾಕು. ಬೀಜಗಳನ್ನು ಸುಮಾರು 2 ಅಡಿ ಅಂತರದ ಸಾಲುಗಳಲ್ಲಿ ಬಿತ್ತನೆ ಮಾಡಬೇಕು. ಬಿತ್ತನೆಯಾದ ಕೂಡಲೇ ತೆಳುವಾಗಿ ಪುಡಿ ಮಣ್ಣು ಹರಡಿ ಬೀಜವನ್ನು ಮುಚ್ಚಬೇಕು. ಮಣ್ಣು ಸಾಕಷ್ಟು ಹಸಿಯಾಗಿದ್ದರೆ ಬಿತ್ತನೆ ಮಾಡಿದ ಬೀಜಗಳು 6-7 ದಿವಸಗಳಲ್ಲಿ ಮೊಳಕೆ ಒಡೆಯುತ್ತವೆ. ಸಸಿ ಮಡಿಗಳಲ್ಲಿ ಬೆಳೆಸಿರುವಂತಹ ಎಳೆಯ ಸಸಿಗಳು ಸಾಕಷ್ಟು ಎತ್ತರಕ್ಕೆ ಬೆಳೆದಾಗ ಅವುಗಳನ್ನು ಕಿತ್ತು ಪೂರ್ವ ಸಿದ್ಧತೆಯಾದ ಮಡಿಗಳಲ್ಲಿ ಸುಮಾರು 2 ಅಡಿ ಅಂತರದ ಸಾಲುಗಳಲ್ಲಿ ನಾಟಿ ಮಾಡಬೇಕು. ಸಾಲುಗಳ ನಡುವೆ ಕೂಡ ಸುಮಾರು 2 ಅಡಿ ಅಂತರವಿದ್ದರೆ ಸಾಕಾಗ್ತದೆ. ನೇರ ಬಿತ್ತನೆ ಮಾಡಿದ ಬೆಳೆಗಳಲ್ಲಿಯೂ ಬಿತ್ತನೆಯಾದ ಸುಮಾರು 25 ದಿವಸಗಳ ಮೇಲೆ ಸಾಲುಗಳಲ್ಲಿ ಒತ್ತೊತ್ತಾಗಿರುವಂತಹ ಗಿಡಗಳನ್ನು ಕಿತ್ತು ಅಂತರವನ್ನು ಕಾಪಾಡುವಂತಹದ್ದು ಮುಖ್ಯ. ಈ ಬೆಳೆಗೆ ಹೆಚ್ಚು ಪ್ರಮಾಣದ ಗೊಬ್ಬರಗಳೇನೂ ಬೇಕಾಗುವುದಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟರೆ ಸಾಕು. ಬೆಳೆಯು ಚಿಕ್ಕದಾಗಿದ್ದಾಗ 1-2 ಬಾರಿ 25-30 ದಿವಸಗಳ ಅಂತರದಲ್ಲಿ ಕೈಯಿಂದ ಕಳೆಯನ್ನು ತೆಗೆಯುವಂತಹದ್ದು ಅಗತ್ಯ. ಈ ಬೆಳೆಯನ್ನು ಹೆಚ್ಚಾಗಿ ಬಾಧಿಸುವಂತಹ ಕೀಟಗಳು ಯಾವೂ ಇರುವುದಿಲ್ಲ. ರೋಗಗಳಲ್ಲಿ ಬೀಜ ಕುಳಿಯುವಂತಹ ರೋಗ, ಎಳೆಯ ಸಸಿ ಮತ್ತು ಎಲೆಗಳು ಬಾಡುವಂತಹದ್ದು ಪ್ರಮುಖವಾದಂತಹ ಸಮಸ್ಯೆಗಳು. ಇದನ್ನು ಸಸಿ ಮಡಿ ತಯಾರಿಕೆಯ ಸಮಯದಲ್ಲಿ ನಿಗಾ ವಹಿಸಿ ನೀರನ್ನು ಹೆಚ್ಚು ನಿಲ್ಲದ ಹಾಗೆ ನೋಡಿಕೊಳ್ಳುವುದರ ಮೂಲಕ ನಿವಾರಣೆ ಮಾಡಬಹುದು. ಬೆಳೆಯು ಬಿತ್ತನೆ ಮಾಡಿದ ಸುಮಾರು 150-170 ದಿವಸಗಳ ನಂತರ ಕೊಯ್ಲಿಗೆ ಸಿದ್ಧವಾಗ್ತವೆ. ಜನವರಿಯಿಂದ ಪ್ರಾರಂಭವಾಗಿ ಮಾರ್ಚ್ ತಿಂಗಳವರೆಗೆ ಕೊಯ್ಲನ್ನು ಮಾಡಬಹುದು. ಎಲೆಗಳು ಹಸಿರಿನಿಂದ ಹಳದಿ ಬಣ್ಣಕ್ಕೆ ತಿರುಗಿ ಕಾಯಿಗಳು ಬಲಿತು ಹಣ್ಣಾಗಿ ಕೆಂಪು ಬಣ್ಣಕ್ಕೆ ತಿರುಗಿದಾಗ ಕೊಯ್ಲನ್ನು ಮಾಡಬೇಕು. ಕೊಯ್ಲು ಮಾಡುವಾಗ ಗಿಡಗಳನ್ನು ಬೇರು ಸಹಿತ ತೆಗೆದು ನಂತರ ಮೇಲಿನ ಭಾಗವನ್ನು ಬೇರ್ಪಡಿಸಿ ಕಾಂಡವನ್ನು ಬುಡದಿಂದ 1-2 ಸೆಂಟಿಮೀಟರ್ ಎತ್ತರದಲ್ಲಿ ಕತ್ತರಿಸಬೇಕು. ನಂತರ ಅವುಗಳನ್ನು ಅಡ್ಡವಾಗಿ ಕತ್ತರಿಸಿ 7-10 ಸೆಂಟಿಮೀಟರ್ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಬೇಕು. ನಂತರ ಅವುಗಳನ್ನು ಬಿಸಿಲಿನಲ್ಲಿ ಹರಡಿ ಚೆನ್ನಾಗಿ ಒಣಗಿಸಬೇಕು. ಗಿಡದಿಂದ ಕಾಯಿಗಳನ್ನು ಬೇರ್ಪಡಿಸಿ ಇಲ್ಲವೇ ಹಾಗೆಯೇ ಒಣಗಿಸಿ ಕಡ್ಡಿಯಿಂದ ಬಡಿದರೆ ಬೀಜಗಳು ಬೇರ್ಪಡುತ್ತವೆ. ಅಶ್ವಗಂಧದ ಉಪಯುಕ್ತ ಭಾಗಗಳು ಅಂತಂದರೆ ಬೇರು, ಎಲೆ ಮತ್ತು ಬೀಜಗಳು. ಇದರಲ್ಲಿ ಅನೇಕ ಔಷಧೀಯ ಗುಣಗಳಿವೆ. ನರ ದೌರ್ಬಲ್ಯದಿಂದ ಬಳಲ್ತಾ ಇರುವಂಥವರು 1 ಚಮಚೆಯಷ್ಟು ಅಶ್ವಗಂಧದ ಬೇರಿನ ಪುಡಿಯನ್ನು ಹಾಲಿನೊಂದಿಗೆ ಬೆರೆಸಿ ದಿವಸಕ್ಕೆ 2 ಬಾರಿ ಕುಡಿಯಬೇಕು. ಪುರುಷರಲ್ಲಿ ವೀರ್ಯಾಣುಗಳು ಆರೋಗ್ಯಕರವಾಗಿರದೇ ಇದ್ದಲ್ಲಿ ಅಥವಾ ಸಂಖ್ಯೆ ಕಡಿಮೆ ಇದ್ದಲ್ಲಿ ಪ್ರತಿದಿನ 1 ಚಮಚೆ ಅಶ್ವಗಂಧದ ಬೇರಿನ ಪುಡಿಯನ್ನು ಜೇನುತುಪ್ಪ ಇಲ್ಲವೇ ಹಾಲು ಇಲ್ಲವೇ ತುಪ್ಪದೊಂದಿಗೆ ಬೆರೆಸಿ ಬೆಳಿಗ್ಗೆ ಹೊತ್ತು ಇಲ್ಲವೇ ಸಾಯಂಕಾಲದ ಹೊತ್ತು ಸೇವಿಸಬೇಕು. ಲೈಂಗಿಕ ನಿಶಕ್ತಿಯಿಂದ ಬಳಲ್ತಾ ಇರುವಂಥವರು ದಿನಕ್ಕೆ 2 ಬಾರಿ ಅಶ್ವಗಂಧದ ಬೇರಿನ ಪುಡಿಯನ್ನು ಹಾಲಿನೊಂದಿಗೆ ಕುಡಿಬೇಕು. ಸ್ತ್ರೀಯರಲ್ಲಿ ರಕ್ತಹೀನತೆ, ಬಿಳಿಮುಟ್ಟು, ಅಧಿಕ ಸ್ರಾವವಿದ್ದಲ್ಲಿ ಅಶ್ವಗಂಧದ ಬೇರನ್ನು ಪುಡಿ ಮಾಡಿ ಹಾಲಿನಲ್ಲಿ ಬೆರೆಸಿ ಕುಡಿಯುವುದರಿಂದ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಸಂಧಿವಾತದಿಂದ ಬಳಲ್ತಾ ಇರುವಂತಹವರು ಅಶ್ವಗಂಧದ ಬೇರನ್ನು ಕುಟ್ಟಿ ಪುಡಿ ಮಾಡಿ ಹಾಲಿನೊಂದಿಗೆ ದಿನಕ್ಕೆ ಎರಡು ಬಾರಿ ಕುಡಿಯುವುದರಲ್ಲದೆ ಬೇರನ್ನು ತೆಯ್ದು ನೋವಿರುವ ಜಾಗಕ್ಕೆ ಲೇಪಿಸಿಕೊಳ್ಳಬೇಕು. ದೀರ್ಘಕಾಲ ಯಾವುದಾದ್ರೊಂದು ಕಾಯಿಲೆಯಿಂದ ಬಳಲ್ತಾ ಇದ್ದಂಥವರು, ಮಕ್ಕಳು ಇಲ್ಲವೇ ವೃದ್ಧರು, ಅಶ್ವಗಂಧದ ಬೇರಿನ ಪುಡಿಯನ್ನು ಹಾಲು ಅಥವಾ ಜೇನುತುಪ್ಪದಲ್ಲಿ ದಿನಕ್ಕೆ ಎರಡು ಬಾರಿ ಸೇವನೆ ಮಾಡಿದರೆ ಟಾನಿಕ್ ರೂಪದಲ್ಲಿ ಇದನ್ನು ಬಳಸ್ಕೋಬಹುದು. ಹಳೆಯ ಗಾಯಗಳಿದ್ದಲ್ಲಿ ಅಶ್ವಗಂಧದ ತಾಜಾ ಬೇರನ್ನು ತೆಯ್ದು ಲೇಪಿಸಬೇಕು. ಜಂತುಗಳಾಗಿದ್ದಲ್ಲಿ ಅಶ್ವಗಂಧದ ಎಲೆಗಳ ಕಷಾಯವನ್ನು ತಯಾರಿಸಿ ಒಂದು ವಾರ ಕಾಲ ದಿನಕ್ಕೆ ಎರಡು ಬಾರಿ ಕುಡಿಯಬೇಕು. ಚಿಕ್ಕ ಮಕ್ಕಳಲ್ಲಿ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಅಶಕ್ತತೆಯಿದ್ದಲ್ಲಿ ಅಶ್ವಗಂಧದ ಬೇರನ್ನು ಹಾಲಿನಲ್ಲಿ ತೆಯ್ದು ಬೆಣ್ಣೆಯೊಂದಿಗೆ ಸಕ್ಕರೆ ಬೆರೆಸಿ ತಿನ್ನಿಸಬೇಕು. ಮೂಲವ್ಯಾಧಿಯಿಂದ ಬಳಲ್ತಾ ಇರುವಂತಹವರು ಅಶ್ವಗಂಧದ ಎಲೆಗಳ ರಸವನ್ನು 4-6 ಚಮಚಷ್ಟನ್ನು ದಿನಕ್ಕೆ ಎರಡು ಬಾರಿ ಕುಡಿಬೇಕು. ಊತವಿರುವ ಜಾಗದಲ್ಲಿ ಎಲೆಗಳನ್ನು ನುಣ್ಣಗೆ ಅರೆದು ಪಟ್ಟಿ ಹಾಕಬೇಕು. ಎಲೆಗಳನ್ನು ಬಿಸಿ ಮಾಡಿ ಶಾಖ ಕೊಡುವುದರಿಂದ ನೋವು ಕಡಿಮೆಯಾಗುತ್ತದೆ. ಬಾಣಂತಿಯರು ಅಶ್ವಗಂಧದ ಬೇರಿನ ಪುಡಿಯನ್ನು ಹಾಲಿನೊಂದಿಗೆ ಕುಡಿದಲ್ಲಿ ಎದೆ ಹಾಲಿನ ಉತ್ಪತ್ತಿ ಹೆಚ್ಚಾಗುತ್ತದೆ. ಅಶ್ವಗಂಧದ ಬೇರಿನಿಂದ ತಯಾರಿಸಿರುವಂತಹ ತೈಲವನ್ನು ವಾರಕ್ಕೊಂದು ಬಾರಿ ಅಭ್ಯಂಗ ಮೈಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿಕೊಂಡು 1 ಕಾಲ ಬಿಟ್ಟು ಸ್ನಾನ ಮಾಡುವಂತಹ ಅಭ್ಯಾಸ. ಇದನ್ನು ಮಾಡುವುದರಿಂದ ಚರ್ಮವು ಆರೋಗ್ಯಕರವಾಗಿರುವುದೇ ಅಲ್ಲದೆ ಕಾಂತಿಯೂ ಕೂಡ ಹೆಚ್ಚುತ್ತದೆ. ರಕ್ತದ ಒತ್ತಡ ಕಡಿಮೆಯಾಗಿದ್ದಲ್ಲಿ ಅಥವಾ ಲೋ ಬಿಪಿ ಈ ಸಮಸ್ಯೆ ಇದ್ದಲ್ಲಿ 1 ಅಶ್ವಗಂಧದ ಬೇರಿನ ಪುಡಿಯನ್ನು ದಿನಕ್ಕೆ 2 ಬಾರಿ ಹಾಲಿನೊಂದಿಗೆ ಇಲ್ಲವೇ ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸುವುದರಿಂದ ರಕ್ತದ ಒತ್ತಡ ಸಹಜ ಸ್ಥಿತಿಗೆ ಬರುತ್ತದೆ. ಚೇಳು ಕಡಿತದಲ್ಲಿ ಅಶ್ವಗಂಧದ ಬೇರಿನ ಕಷಾಯವನ್ನು ತಯಾರಿಸಿ ಕುಡಿಯುವುದರೊಂದಿಗೆ ಹಾಲಿನಲ್ಲಿ ಬೇರನ್ನು ತೆಯ್ದು ಕಡಿತದ ಸ್ಥಳಕ್ಕೆ ಲೇಪಿಸಬೇಕು. ಇದು ವಿಷಹರವಾಗಿ ಕೆಲಸ ಮಾಡುತ್ತದೆ. ನಿದ್ರಾಹೀನತೆಯಿಂದ ಬಳಲ್ತಾ ಇರುವಂತಹವರು 1 ಅಶ್ವಗಂಧದ ಬೇರಿನ ಪುಡಿಯನ್ನು ತುಪ್ಪ ಮತ್ತು ಸಕ್ಕರೆಯನ್ನು ಬೆರೆಸಿ ರಾತ್ರಿ ಊಟದ ನಂತರ ಸೇವಿಸಿದಲ್ಲಿ ನಿದ್ರೆ ಚೆನ್ನಾಗಿ ಬರುತ್ತದೆ. ಋತು ಬಂದ ಅಥವಾ ಮುಟ್ಟು ನಿಲ್ಲುವಂತಹ ಸಮಯದಲ್ಲಿ ಸ್ತ್ರೀಯರಲ್ಲಿ ಅನೇಕ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳಾಗುವಂತಹದ್ದು ಸಹಜ. ಆದ್ದರಿಂದ ಅಂತಹ ಸಮಯದಲ್ಲಿ ದಿನಕ್ಕೆ 2 ಬಾರಿ 1 ಅಶ್ವಗಂಧದ ಪುಡಿಯನ್ನು ಜೇನುತುಪ್ಪದೊಂದಿಗೆ ಸೇವಿಸಿದಲ್ಲಿ ಯಾವುದೇ ತೊಂದರೆಗಳು ಬಾಧಿಸಲಾರವು. ನಿರಂತರವಾಗಿ ತಲೆನೋವು ಬಿಡದೆ ಬಾಧಿಸುತ್ತಾ ಇದ್ದಂಥಲ್ಲಿ 1 ಅಶ್ವಗಂಧದ ಬೇರಿನ ಪುಡಿಯನ್ನು ಹಾಲಿನಲ್ಲಿ ಬೆರೆಸಿ 2-3 ವಾರ ದಿನಕ್ಕೆರಡು ಬಾರಿ ಸೇವಿಸಬೇಕು. ಮಾರುಕಟ್ಟೆಯಲ್ಲಿ ಅಶ್ವಗಂಧದಿಂದ ತಯಾರಿಸಲ್ಪಟ್ಟ ಅಶ್ವಗಂಧ ಲೇಹ್ಯ, ಅಶ್ವಗಂಧ ಅರಿಷ್ಟ, ಅಶ್ವಗಂಧದ ಚೂರ್ಣ, ಬಲಾಶ್ವಗಂಧ ತೈಲ ಈ ರೂಪದಲ್ಲಿಯೂ ಕೂಡ ಲಭ್ಯ ಇದೆ. ಅಶ್ವಗಂಧದ ಬೇರನ್ನು ಹಸುವಿನ ಹಾಲಿನಲ್ಲಿ ಬೇಯಿಸಿ ಬಿಸಿಲಿನಲ್ಲಿ ಒಣಗಿಸಬೇಕು. ಹೀಗೆ 7 ಬಾರಿ ಮಾಡುವುದರಿಂದ ಅದು ಶುದ್ಧಿಯಾಗ್ತದೆ. ಹೀಗೆ ಮಾಡುವುದರಿಂದ ಗುಣಮಟ್ಟವು ಕೂಡ ಹೆಚ್ಚುತ್ತದೆ. ಆದ್ದರಿಂದ ಉಪಯೋಗಿಸುವುದಕ್ಕೆ ಮೊದಲು ಶುದ್ಧಿಗೊಳಿಸುವಂತಹ ಕ್ರಮವನ್ನು ಮಾಡುವುದು ಬಹಳಷ್ಟು ಒಳ್ಳೆಯದು. ಹೀಗೆ ಅಶ್ವಗಂಧವನ್ನು ಔಷಧಿಯಾಗಿ ಬಳಕೆ ಮಾಡುವುದಕ್ಕಿಂತ ಮೊದಲು ತಜ್ಞ ವೈದ್ಯರಿಂದ ಸೂಕ್ತ ಸಲಹೆ ಹಾಗೂ ಸೂಚನೆಯನ್ನು ಗಮನಿಸುವಂತಹದ್ದು ಒಳ್ಳೆಯದು. ಕೃಷಿ ಮಾಹಿತಿ ಕೇಳಿದಿರಿ. ಕೇಳಿದೀಗ ಜಾನಪದ ಸಂಗೀತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆಯುಷ್ಮಾನ್ ಆರೋಗ್ಯ ಮಂದಿರ. ಆಯುಷ್ಮಾನ್ ಆರೋಗ್ಯ ಮಂದಿರ ಸಿದ್ಧ ಮಾಡಿಕೊಳ್ಳಿ. ABARK ಕಾರ್ಡ್, 10 ಹಲವು ಉಚಿತ ಯೋಜನೆಗಳು ನಿಮಗಾಗಿ. ತಾಯಿ ಆರೋಗ್ಯ, ಗರ್ಭಿಣಿ ಬಾಣಂತಿ ಸೇವೆ, ನವಜಾತ ಶಿಶು ಆರೈಕೆ, ಸಮಯಕ್ಕೆ ಸರಿಯಾಗಿ ಲಸಿಕೆ, ಕುಟುಂಬ ಕಲ್ಯಾಣ ಯೋಜನೆ, ರಾಷ್ಟ್ರೀಯ ಕಾರ್ಯಕ್ರಮದ ಹಲವು ಯೋಜನೆಗಳು. ಯೋಗ ಕಲಿಕೆಗೆ, ಆರೋಗ್ಯಕರ ಆಹಾರ ಪದ್ಧತಿಗೆ, ಜೀವನ ಶೈಲಿ ಬದಲಾವಣೆಗೆ ನೆರವಾಗಲಿದೆ ಆಯುಷ್ಮಾನ್ ಆರೋಗ್ಯ ಮಂದಿರ. ಹೆಚ್ಚಿನ ಮಾಹಿತಿಗಾಗಿ ಸಮುದಾಯ ಆರೋಗ್ಯ ಅಧಿಕಾರಿ ಅಥವಾ ಆರೋಗ್ಯ ಸುರಕ್ಷತಾ ಅಧಿಕಾರಿ ಅಥವಾ ನಿಮ್ಮ ಆಶಾ ಕಾರ್ಯಕರ್ತೆಯನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಸಂಜೆ ಬಾಳೆಯ ಹಾಡುಗಳು ಮಂಜುನಾಥ್ ಕೆ ಮರಾಠೆ ಮತ್ತು ಸಂಗಡಿಗರಿಂದ. ಗಣಪತಿ ಗಣಪತಿ ಗಣರಾಯ ಮಾಡುತ್ತೇನೆ